ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ಸಮಯ 5:30:20. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ 31ರವರೆಗೆ ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೇಳಿ, ಸಾಕುಪ್ರಾಣಿಗಳಿಂದಾಗುವ ಅನುಕೂಲ ಮತ್ತು ಸಮಸ್ಯೆಗಳು, ಈ ಕುರಿತು ಶಿಕಾರಿಪುರದ ಸಂಚಾರಿ ಪಶು ಚಿಕಿತ್ಸಾಲಯದ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಸವೇಶ್ ಹೂಗಾರ್. ಸ್ನೇಹಿತರೆ, ನಾವು ಹೊರಗಡೆ ಹೋಗಿ ದಣಿದು ಬಂದಾಗ, ತುಂಬಾ ಆಯಾಸವಾಗಿ ಮನೆಗೆ ಬಂದಾಗ, ನಮ್ಮ ಮನೆಯಲ್ಲಿ ಇರುವಂತಹ ಮುದ್ದಾದ ನಾವು ಸಾಕಿದಂತಹ ನಾಯಿ ಬಾಲ ಅಲ್ಲಾಡಿಸಿಕೊಂಡು ಅದು ಕೂಕ್ಕೊಂಡು ನಮ್ಮ ಮನೆ ಯಜಮಾನ ಬಂದ ಅಂತ ಹೇಳಿ ಸ್ವಾಗತಿಸಿದ್ರೆ ನಮಗಾದಂತಹ ದಣಿವು ಪೂರ್ತಿ ಮಾಯವಾಗ್ಬಿಡುತ್ತೆ. ಎಷ್ಟು ಸಂತೋಷವಾಗುತ್ತಲ್ಲ. ಹೌದು, ಈಗ ನಮ್ಮ ಮನೆಯಲ್ಲಿರುವಂತಹ ಈ ಸಾಕು ಪ್ರಾಣಿಗಳಿಂದ ನಮಗಿರುವಂತಹ ಒಂದು ಅನುಕೂಲ. ಅದ್ರ ಜೊತೆಗೆ ನಾವು ಸಾಕುವಂತಹ ಸಾಕು ಪ್ರಾಣಿಗಳಿಂದ ಅನಾನುಕೂಲಗಳು ಇವೆ. ಇವತ್ತು ಅದೇ ವಿಚಾರವಾಗಿ ತಿಳ್ಕೊಳ್ಳೋಣಂತೆ. ನಮ್ಮ ಮನೆಯಲ್ಲಿ ನಾವು ಸಾಕುವಂತಹ ಸಾಕು ಪ್ರಾಣಿಗಳಿಂದ ಏನೇನು ಅನುಕೂಲಗಳಿವೆ, ಏನೇನು ಅನಾನುಕೂಲಗಳಿವೆ ಅಂತ ಹೇಳಿ ಈ ಬಗ್ಗೆ ನಮಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶಿಕಾರಿಪುರದಲ್ಲಿ ಸಂಚಾರಿ ಪಶು ಚಿಕಿತ್ಸಾಲಯದ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಸವೇಶ್ ಹೂಗಾರ್ ಅವರು. ಡಾಕ್ಟರೇ ನಮಸ್ಕಾರ. ನಮಸ್ಕಾರ ಸರ್. ನಾನು ಈಗ ನಾಯಿಯ ಒಂದು ಉದಾಹರಣೆ ಕೊಟ್ಟೆ ಡಾಕ್ಟರ್. ಇದೇ ತರ ಸಾಕು ಪ್ರಾಣಿಗಳಿಂದ ಕೆಲವರು ಗಿಳಿಯನ್ನ ಸಾಕೊಂಡಿರಬಹುದು, ಇನ್ನು ಕೆಲವರು ಬೆಕ್ಕು ಸಾಕೊಂಡಿರುವ ಹಾಗೆ ಸಾಕಷ್ಟು ತರದ ಬೇರೆ ಬೇರೆ ಸಾಕು ಪ್ರಾಣಿಗಳನ್ನ ಸಾಕೊಂಡಿರ್ತಾರೆ. ಇಂತಹ ಸಾಕು ಪ್ರಾಣಿಗಳಿಂದ ಮೊದಲಿಗೆ ನಮಗೆ ನಮ್ಮ ಕುಟುಂಬಕ್ಕೆ ಆಗುವಂತಹ ಅನುಕೂಲಗಳೇನು, ಅದನ್ನ ಚರ್ಚೆ ಮಾಡಿ ಅನಾನುಕೂಲಗಳ ಬಗ್ಗೆ ಹೋಗೋಣಂತೆ. ಸರ್, ಸಾಕಷ್ಟು ಅನುಕೂಲಗಳಿದಾವೆ. ನಾವು ಹೆಸರೇ ಹೇಳದಂಗೆ ಅದು ಮುದ್ದು ಪ್ರಾಣಿ. ಆ ಪ್ರಾಣಿನ ನೋಡಿದ ತಕ್ಷಣವೇ ನಮಗೆ ಒಂದು ಆಹ್ಲಾದಕರ, ಒಂದು ಸಂತೋಷಕರ ಒಂದು ಭಾವನೆ ನಮ್ಮಲ್ಲಿ ಉಂಟಾಗುತ್ತೆ. ಈಗ ನೀವೇ ಹೇಳದಂಗೆ ನಾವು ಹಗಲಿಡೀ ದುಡಿದು ದಣಿದು ಮನೆಗೆ ಬಂದಾಗ ಒಂದು ಮುದ್ದಾದ ನಾಯಿ ಬಲ ಅಲ್ಲಾಡಿಸ್ತಾ ನಮ್ಮ ಕಾಲಕ್ಕಿ ನಮ್ಮನ್ನ ಅಪ್ಪುಗೊಳ್ತು ಅಂದ್ರೆ ನಮ್ಮ ದಣಿವೆಲ್ಲ ಆರೋಗುತ್ತೆ. ಅದು ನಮ್ಮನ್ನ ಉತ್ಸಾಹ ಕೊಡುತ್ತೆ ನಮಗೆ. ಆಮೇಲೆ ಮನೆಯಲ್ಲಿ ಈಗೆಲ್ಲ ಏನಾಗಿದೆ ಅಂತಂದ್ರೆ, ಈಗ ಕಂಪ್ಯೂಟರ್ಗೆ ಬಂದ್ಮೇಲೆ ಅವಿಭಕ್ತ ಕುಟುಂಬಗಳೆಲ್ಲ ನಾಶ ಆಗ್ತಾ ಇದಾವೆ. ನಾವೇನು ನ್ಯೂಕ್ಲಿಯರ್ ಕುಟುಂಬಗಳು, ಸೆಲ್ಯುಲಾರ್ ಕುಟುಂಬಗಳು ಅಂತ ಏನ್ ಹೇಳ್ತೀವಿ, ಕೇವಲ ಗಂಡ ಹೆಂಡತಿ ಒಂದು ಮಗು ಇರತಕ್ಕಂತ ಚಿಕ್ಕ ಚಿಕ್ಕ ಕುಟುಂಬಗಳಲ್ಲಿದ್ದಾಗ ಗಂಡ ಹೆಂಡತಿ ಇಬ್ರು ದುಡಿಲಿಕ್ಕೆ ಅಂತೇಳಿ ಹೊರಗಡೆ ಹೋದಾಗ, ಮಗುನ ಯಾವ್ದೋ ಒಂದು ಕಿಂಡರ್ ಗಾರ್ಟನ್ ಎಲ್ಲೋ ಬೇಬಿ ಸಿಟ್ಟಿಂಗ್ ಬಿಟ್ಟು ಬಂದಾಗ ಮನೆ